ಚೆನ್ನಾಗಿ ಫಸಲು ಬಂದಿದೆ. ಚೆನ್ನಾಗಿಲ್ಲೇ ಹಾಕಿಲೆ 15 ವರ್ಷ ಆಯಿತು. ಒಂದು 10 ವರ್ಷದಿಂದಲೇ ಸ್ಟಾರ್ಟ್ ಆಗಿತ್ತು. ಒಂದು 5 ವರ್ಷದಿಂದ ನಮ್ಮ 2 ಲಕ್ಷ ರೂಪಾಯಿ ಹಿಂಗೆ ಚೇಣಿ ಹೋಗ್ತಾ ಇದೆ. ಅಂದ ತೋಟಗಾರಿಕೆನೆ ಪರವಾಗಿಲ್ಲ ಅಂತ ನಮಗೆ ಇದಾಗಿದೆ ಸರ್. ಅಂದ್ರೆ ಯಾವ್ದು ಗೋಟ್, ಯಾವ ಊರಿನ ಗೋಟು? ನೀವೇ ಲೋಕಲ್ ತಂದಿದ್ದು ಅಥವಾ ಬೇರೆ ಕಡೆ ತರಿಸಿದ್ದು? ನಾವು ಇಲ್ಲಿ ಸಕರಾಪಟ್ಟಣ ಅಂತ ಅಲ್ಲಿಂದ ತಗೊಂಡಿ ಸಸಿಗಳನ್ನ ಹಾಕಿದ್ವಿ. ಚೆನ್ನಾಗಿದೆ ಫಸಲು, ಒಳ್ಳೆ ಇಳುವರಿನೂ ಇದೆ, ಚೆನ್ನಾಗಿದೆ. ಹಂಗಾಗಿ ಪರವಾಗಿಲ್ಲ ಸರ್, ನಮಗೆ ತೋಟಗಾರಿಕೆನೆ ಈಗ ಉತ್ಮಾನ ಸ್ಥಿತಿ ಇದೆ. ತರಕಾರಿಲಿ ಖರ್ಚು ಜಾಸ್ತಿ, ಆಮೇಲೆ ಮಳೆ ಬಂದರೆ ಹೋಗ್ಬಿಡುತ್ತೆ. ಇದು ತೋಟಗಾರಿಕೆ ಅಂದರೆ ಅದು 1 ವರ್ಷ ಇಲ್ಲದೆ ಇದ್ರು ಇನ್ನು ಮುಂದಿನಾರು ಬರುತ್ತೆ ಅಂತ. ಈ 2 ವರ್ಷ ಬರಗಾಲ ಬಂತು. ಆ ಟೈಮಲ್ಲಿ ನಮಗೆ ಫಸ್ಲು ಇಲ್ಲದೆ ಇದ್ರು ಮರ ಇದ್ದು, ಇವಾಗ ಅದೇ ಮರ ಮತ್ತೆ ಚೇತರಿಸ್ಕೊಂಡು ಈಗ ಒಳ್ಳೆ ಇಳುವರಿ ಕೊಡ್ತಾ ಇದ್ದಾರೆ ಸರ್. ಈ ನೀವು ಭೂಮಿನ ಯಾವ ರೀತಿ ಹದಗೊಳಿಸ್ಕೊಂಡಿರ್ತಾವೆ ಈ ಅಡಿಕೆ ನೆಡೋದಕ್ಕಿಂತ ಮುಂಚಿತವಾಗಿ? ಮುಂಚಿತವಾಗಿ ಎಲ್ಲ ಒಂದು ಲೆವೆಲಿಂಗ್ ಮಟ್ಟ ಮಾಡ್ಕೊಂಡ್ಬಿಟ್ಟು ದಾಯ ಮಾಡ್ಕೊಂಡು ಅದಕ್ಕೆ ಗುಂಡಿ ಮಾಡ್ಕೊಂಡು ಅದನ್ನು ಸಸಿ ತಗೊಂಬಂದ್ವಿ, ಸಸಿ ನೋಡ್ತೀವಿ, ಗುಂಡಿ ಒರೆಸ್ಬಿಟ್ಟು ದಾಯ ಮಾಡ್ಕೊಂಡ್ರು. ದಾಯ ಮಾಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ಫಿಟ್ಟಾಗಿ 8x8 ದಾಯ ಮಾಡಿ ಅದಕ್ಕೆ ಸಸಿನ ಹಾಕ್ಬಿಟ್ಟಿದ್ವಿ ಸರ್. ಅಂದರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ರಿ? 8x8 ಆಗಲ್ಲ, 8x ಆ ಕಡೆಗೂ 8, ಈ ಕಡೆಗೂ 8, 1.5x ಆಳ ಓಡಿಸಿ ನೋಡ್ತಿದ್ವಿ. ಅಂದರೆ ಒಂದು 1/2 ಎಕರೆಗೆ ಎಷ್ಟು ಗಿಡಗಳು ಕೂರಿಸಿದ್ರಿ ತಮ್ಮ ಒಂದು ಅಂದಾಜು? ನಾವು ಸುತ್ತ ಎಲ್ಲ ಬದಿನ ಸೈಡ್ ಹಾಕ್ಬಿಟ್ಟು 300 ಗಿಡ ಇಡ್ಸಿದ್ದೀವಿ ಸರ್. 300 ಗಿಡ ಹಿಡಿದಿದೆ. ಅದಕ್ಕೆ ನೀವು ಗೊಬ್ಬರ ಕೊಡಬೇಕಾದ್ರೆ ನಿರ್ವಹಣೆ ಎಲ್ಲ ಯಾವ ಥರ ಮಾಡಿದ್ರಿ ಸರ್? ನಿರ್ವಹಣೆ ಅಂದರೆ ನಾವು ತರಕಾರಿ ಬೆಳೆದ್ವಿ ಒಂದು 3 ವರ್ಷ. ತರಕಾರಿ ಬೆಳೆದಾಗ ಈಗ ನಾವು ತರಕಾರಿಗೆ ಹಾಕೋ ಗೊಬ್ಬರದಲ್ಲೇ ಅದು ಮೇಕ್ ಬಂತು. ಆಮೇಲೆ ತರಕಾರಿ ಬೆಳೆಯೋದ್ ಬಿಟ್ಟಮೇಲೆ ನಾವು ಈ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ, ಈ ಆಮೇಲೆ ಇದು ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಗುಣಿಗೆ ಸುತ್ತ ಹಾಕಿ ಮಣ್ಣು ಮುಚ್ಚುತ್ತಾ ಇದ್ದು ಸರ್. ಆ ರೀತಿ ಗೊಬ್ಬರಗಳನ್ನ ಹಾಕ್ತಾ ಇದ್ದೀವಿ ಈಗಲೂ. ಈಗ ಕುರಿ ಗೊಬ್ಬರ ಹಾಕಿದ್ರು ಅಷ್ಟೇ, ಗುಣಿ ಸುತ್ತ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀವಿ. ಆಮೇಲೆ ಈಗ ಗೌರ್ಮೆಂಟ್ ಗೊಬ್ಬರನೇ ಅದರೊಳಗೆ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀವಿ ಸರ್. ಕಳೆ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡಿದ್ರೆ ಸರ್? ಮೊದಲೆಲ್ಲೇ ನಾವು ಬೇಸಾಯ ಹೊಡಿತಾ ಇದ್ದು, ಬೇಸಾಯ ಹೊಡೆದು ಕಳೆ ಎಲ್ಲ ಇದು ಮಾಡ್ತಿದ್ದು. ಕೊನೆಗೆ ಈಗ ಎಲ್ಲ ಬೇಸಾಯ ಹೊಡೆಯೋದ್ರಿಂದ ಬೇರೆಲ್ಲ ಹರಿಯುತ್ತೆ, ಆ ಬೇಸಾಯ ಹೊಡೆಯೋದು ಬೇಡ ಅಂತೇಳಿ ಈಗ ಆ ಸೋಗೆನೆಲ್ಲ ಕಟ್ ಮಾಡಿಬಿಟ್ಟು ಹಂಗೆ ಕಳೆ ಮಿಷಿನ್ ಇದೆ, ಕಳೆ ಮಿಷಿನಲ್ಲಿ ಕಳೆ ಹೊಡ್ಕೊಂತ ಇದೀವಿ ಸರ್. ನೀವು ರೌಂಡ್ ಅಪ್ ಆತರದ ಯಾವುದು ಉಪಯೋಗಿಸ್ತಿಲ್ಲ? ಉಪಯೋಗಿಸಲ್ಲ ಸರ್, ಅದು ಜಮೀನೆಲ್ಲ ಹಾಳಾಗುತ್ತೆ ಮತ್ತೆ ಎರೆಹುಳು ಸಾಯುತ್ತೆ ಅಂತೇಳಿ. ಆಮೇಲೆ ಮರಗಳು ಹಾಳಾಗ್ತವೆ, ಕಳೆನಾಶಕ ನಾವು ಭೂಮಿಗೆ ಸೋಗಿಸಲ್ಲ ಸರ್. ಈಗ ಹಾಕಿದಂಥ ಗೊಬ್ಬರ ಅವೆಲ್ಲ ಇದಾಗಿ ಹುಳ ಎಲ್ಲ ಸತ್ತೋಗ್ತವೆ ಅಂತೇಳಿ ಕಳೆನಾಶಕ ಹೊಡೆಯೋದನ್ನು ಬಿಟ್ಟಿದ್ದೀವಿ ಸರ್. ಏನಿದ್ರು ಕಳೆ ಕಟ್ ಮಾಡೋದು ಇಲ್ಲ ಅಂದರೆ ನಾವೇ ಇದರಲ್ಲಿ ರೋಟ್ರಿ ಅಂತ ಬರುತ್ತೆ, ರೋಟ್ರಿ ಇಲ್ಲ ಅಂತಂದರೆ ಈ ಕಟ್ ಮಾಡೋ ಇದಿದೆ ಸರ್ ಎಂಥದ್ದು ಬಾಂಡ್ಲಿ ಅಂತ ಬರುತ್ತೆ, ಅದರಲ್ಲಿ ಒಡಿಸ್ಬಿಡ್ತೀವಿ. ಒಂದು ಟೈಮು ಬೇಸಿಗೆ ಟೈಮಲ್ಲಿ ಮಾತ್ರ, ಮಳೆಗಾಲದಲ್ಲಿ ನಿಂತು ಯಾವ ಏನು ಮಾಡೋಕ್ಕಾಗಲ್ಲ. ಬೇಸಿಗೆಲಿ ಒಂದು ನವಂಬರ್ ಯಾವಾಗ ಅಂದರೆ ಮಾರ್ಚಿ ತಿಂಗಳಲ್ಲಿ ಉಳುಮೆ ಮಾಡ್ತೀವಿ, ಒಂದೇ ಒಂದು ತಿಂಗಳು ನಮಗೆ. ಆ ಟೈಮಲ್ಲಿ ಬೇಸಾಯ ಹೊಡೆಸ್ಕೊಂಡು ನೀರು ಪಾರು ಕಟ್ಕೊಂತೀವಿ, ಬಿಟ್ಟಾಗ ಇನ್ನು ಬಾಕಿ ಅಂತ ಏನು ಮಾಡಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಕೊಡ್ತಿರೋ ಅಥವಾ ಸರ್ಕಾರಿ ಗೊಬ್ಬರ? ಬೇಸಿಗೆ ಟೈಮಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಗುಣಿ ಸುತ್ತ ನೀರು ಬಿಟ್ಬಿಡ್ತೀವಿ. ಆಮೇಲೆ ಮಳೆಗಾಲದಲ್ಲಿ ಒಂದ್ಸಲಿ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ, ಕೋಳಿ ಗೊಬ್ಬರನಾರಾಯ್ತು, ಕುರಿ ಗೊಬ್ಬರ ಯಾವ್ದಾರು ಆಯ್ತು, ಬೇಸಿಗೆ ಟೈಮಲ್ಲಿ ಒಂದ್ಸತಿ ಕೊಟ್ಬಿಟ್ಟು ನೀರು ಕಟ್ಬಿಡ್ತೀವಿ. ಮಳೆ ಬೇಸ್ ಸ್ಟಾರ್ಟ್ ಆಯ್ತು ಅಂದಾಗ ಈ ಗೌರ್ಮೆಂಟ್ ಗೊಬ್ಬರ ಹಾಕ್ಬಿಡ್ತೀವಿ. ಈ ಭಾಗದಲ್ಲೆಲ್ಲ ಹೆಚ್ಚು ಶೀತ, ನೀರು ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಾ? ನಾವು ನಮ್ದು ಆಯವಳಿ ಜಮೀನು, ಬೋರ್ ಅಲ್ಲ ಅದು, ನಾವು ಈ ಚಾನಲ್ ಏರಿಯಾ, ಚಾನಲ್ಲಿಂದ ನೀರು ಬರುತ್ತೆ, ಅದನ್ನ ಈ ಆಯವಳಿ ಟೈಪಲ್ಲಿ ಬಿಡ್ತೀವಿ ಸರ್, ಆಯ ನೀರಲ್ಲಿ ಬಿಡ್ತೀವಿ. ಮಳೆ ಜಾಸ್ತಿ ಬಂದ್ರೆ ಕೊಳೆ ರೋಗ, ನೀರು ನಿಲ್ಲುತ್ತೆ ಅಂತಾರೆ, ಅವಕ್ಕೆಲ್ಲ ಗಿಡದ ನಿರ್ವಹಣೆ ಎಲ್ಲ ಯಾವ ತರ ಮಾಡ್ತೀರಾ ಈಗ? ಅದು ಸರ್ ನಮ್ದು ಜಮೀನು ಓಟ ಇರುತ್ತಲ್ಲ, ನಾವು ಈ ತರ ಈ ಮೇಲ್ಭಾಗದಿಂದ ನೀರು ಬಿಟ್ಟರೆ ಕೆಳಭಾಗಕ್ಕೆ ಹೋಗ್ಬಿಡುತ್ತೆ, ಅದರಲ್ಲಿ ಮಡಿಕೆ ಅಂತ ಇರುತ್ತೆ, ಮಡಿಕೆಯಲ್ಲಿ ತೆಗೆದ್ರೆ ನೀರು ಇಡೀ ಗದ್ದೆ ನೀರೆಲ್ಲ ಹೊರಗಡೆ ಹೋಗುತ್ತೆ ಸರ್. ಕಲ್ಲೆವುಗಳು ಮಾಡಿರ್ತೀವಿ, ಕಲ್ಲೆವಿಂದ ಹೊರಗಡೆಗೆ ಹೋಗುತ್ತೆ ನೀರು, ಹಂಗಾಗಿ ಶೀತ ಬರಲ್ಲ. ನೀ ಜಮೀನು ಎಷ್ಟೇ ನೀರು ಬಂದರೂ ಹೊರಗಡೆಗೆ ಹೋಗೋದ್ರಿಂದ ನಮ್ಮದು ಶೀತ ಬರಲ್ಲ. ಎಷ್ಟು ಬಾರಿ ನೀರು ಕೊಡ್ತೀರ? ನಾವು ಬೇಸಿಗೆ ಟೈಮಲ್ಲಿ ತಿಂಗಳಿಗೆ ಒಂದ್ಸಲ ಕೊಡ್ತೀವಿ ಸರ್. ನಮ್ಮಲ್ಲಿ ಎರೆ ಭೂಮಿ ಅದು ಚೆನ್ನಾಗಿ ಹಿಡಿದಿಟ್ಕೊಂಡಿರುತ್ತೆ, ತೇವಾಂಶ ಚೆನ್ನಾಗಿರುತ್ತೆ, ಅದರಿಂದ ನಾವು ತಿಂಗಳಿಗೆ ಒಂದ್ಸಲ ಕೊಡ್ತೀವಿ, ಅದು ಬೇಕಾದಷ್ಟಾಗುತ್ತೆ ಮರಗಳಿಗೆ. ಯಾವ ರೀತಿಯಾದ ಭೂಮಿ ನಿಮ್ದು, ಮಣ್ಣು ಯಾವ ತರ ಇದೆ? ಕಪ್ಪು ಮಣ್ಣು, ಕಪ್ಪು ಮಣ್ಣು ಇರೋದ್ರಿಂದ ಚೆನ್ನಾಗಿ ನೀರು ತಗೊಳುತ್ತೆ, ಅದು ಆರಿಗೆ ಬರಲ್ಲ, ಒಂದು ತಿಂಗಳಿಗೆ ಒಂದು ಅದ ಕೊಟ್ಟಿದ್ರೆ ಬೇಕಾದಷ್ಟಾಗುತ್ತೆ.

ಒಳ್ಳೆ ಬೆಳೆನೆ, ರೇಟ್ ಸಿಕ್ಕಲ್ಲ ಸರ್, 5 ರೂಪಾಯಿ 8 ರೂಪಾಯಿ 10 ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ರೇಟು, ಅದರಿಂದ ಅದು ಒಳ್ಳೆ ಬೆಳೆ. ಅಂದರೆ ರೇಟು ಯಾವಾಗಲೂ ಇರಲ್ಲ ಸರ್, ಅದು ರೈತರಿಗೆ ಸಿಗಲ್ಲ, ವ್ಯಾಪಾರಸ್ಥರಿಗೆ ಸಿಗುತ್ತೆ. ಅದು ಬೀಜ ಎಲ್ಲ ಎಲ್ಲಿಂದ ತರ್ತೀರ ತಾವು? ಬೀಜ ಎಲ್ಲ ಅಂಗಡಿಗಳಲ್ಲಿ ಕೊಡ್ತಾರೆ, ಅಂಗಡಿ ಕಾಶ್ಮೀರ್ ಬೀಜ ಬರುತ್ತೆ, ಅದು ಅಂಗಡಿಯಿಂದ ತಗಂತೀವಿ. ಎಷ್ಟು ತಳಿಗಳಿದಾವೆ ಬೀಟ್ರೂಟಲ್ಲಿ? ಬೀಟ್ರೂಟಲ್ಲಿ ಒಂದು 4-5 ತಳಿ ಇದೆ ಸರ್. ಅದು ಒಂದು ಟ್ಯಾಕ್ಟರ್ ಬ್ಯಾಂಡ್ ಅಂತ, ಒಂದು ಗುಲ್ಸನ್ ಅಂತ, ಆಮೇಲೆ ಇನ್ನೊಂದು ಸುಲ್ತಾನ್ ಅಂತ, ಒಂದು 4 ಥರ ಇದೆ ಸರ್ ಅದು ಬೀಜ, ಬೀಟ್ರೂಟ್ ಬೀಜಲ್ಲಿ. ತಾವು ಯಾವ್ದು ಹಾಕಿರೋದು? ನಾವು ಟ್ಯಾಕ್ಟರ್ ಬ್ಯಾಂಡು, ಆಮೇಲೆ ಸುಲ್ತಾನು, ಇನ್ನೊಂದು 2-3 ಥರ ಇದ್ದಾವೆ, ಅವು 4 ಥರ ಇದ್ದಾವೆ. ನಾವು ಒಂದು 2 ಥರದ್ದು ಹಾಕ್ತೀವಿ, ಒಳ್ಳೆ ಇಳುವರಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಸರ್ ಬೆಳೆ. ಅಂದ್ರೆ ನಿಮಗೆ ಇದು ಒಳ್ಳೆ ಇಳುವರಿ ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಬೀಜ ನೋಡಿದ್ರೆ ಯಾವ ಥರ ಆಯ್ಕೆ ಮಾಡ್ಕೋತಿರಂತಾವು? ಸರ್, ಒಂದ್ಸಲಿ ಪಕ್ಕದ ಗದ್ದೆರು ಅವರು ಇವರು ತಂದು ಹಾಕಿದಾಗ ಅದನ್ನ ನೋಡ್ಕೊಂಬಿಟ್ಟು ಅದು ಈ ಬೆಳೆ ಮಾಡಿದ್ರೆ ಈ ಟೈಮಲ್ಲಿ ಇದು ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಾಗ ನಾವು ಆ ಬೀಜನೇ ತಂದು ಹಾಕ್ತೀವಿ ಸರ್. ಯಾವ ಸೀಸನ್ ಅಲ್ಲಿ ಅದನ್ನ ನೀವು ಬಿತ್ತನೆ ಮಾಡೋದು? ನಾವು ಮಾರ್ಚ್ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ, ಒಳ್ಳೆ ಮುಂಗಾರು ಟೈಮ್, ಮಾರ್ಚ್ ಮಳೆ ಬೆಳೆ ಟೈಮಲ್ಲಿ ಬಿತ್ತನೆ ಮಾಡಿದರೆ ಅದು ಈಟಿರೋದ್ರಿಂದ ಬೇಗನೆ ಚೆನ್ನಾಗಿ ಬರುತ್ತೆ ಸರ್. ಬೇಗ 2-3 ತಿಂಗಳಿಗೆ ಕಟಾವು ಬರುತ್ತೆ, ಅದು ಒಳ್ಳೆ ಜಲ್ದಿ ಬರೋ ಬೆಳೆ ಸರ್. ಅದಕ್ಕೆಲ್ಲ ಯಾವ ರೀತಿ ಗೊಬ್ಬರ ಕೊಡ್ತೀರಾ, ಅದರ ನಿರ್ವಹಣೆಯಲ್ಲಿ ಯಾವ ಥರ ಮಾಡ್ತೀರಾ ಸರ್? ಫಸ್ಟು ಕಳೆ ತೆಗಿ ಒಂದು 20 ದಿವಸ ಕಳೆ ತೆಗೆದುಬಿಟ್ರೆ ಗೊಬ್ಬರ ಕೊಡ್ತೀವಿ ಒಂದು ಟೈಮು. ಅದಾಯ್ತು, ಒಂದು ಟೈಮ್ ಕಳೆ ಚೆಲ್ಲಿದ್ರಿಂದ ಹುಟ್ಟುತ್ತೆ, ಒಂದು ಟೈಮ್ ಕಳೆ ಕಿತ್ತು ಗೊಬ್ಬರ ಕೊಟ್ಟರೆ ಒಂದು ಅಂತ ಆಯಿತು. ಆಮೇಲೆ ನೆಕ್ಸ್ಟು ಇನ್ನೊಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಮತ್ತೆ ಕಳೆ ಕಿತ್ಬಿಟ್ಟು ಇನ್ನೊಂದು ಗೊಬ್ಬರ ಕೊಟ್ಟರೆ ಅದು 2-2.5 ತಿಂಗಳಿಗೆ ಮತ್ತೆ, ಅದು ಏನಿಲ್ಲ, ಎರಡು ಕಳೆ 2 ಗೊಬ್ಬರ ಸರ್. ಒಂದು ಔಷಧಿ ಕೊಡ್ತೀವಿ, ಇಲ್ಲ ಅಂದರೆ ಇಂದ 2 ಔಷಧಿ ತಾಣುತ್ತೆ, ಅದು 2.5-3 ತಿಂಗಳಿಗೆ ಕಟಾವಿ ಬರುತ್ತೆ ಸರ್. ಯಾವ ಗೊಬ್ಬರ ಕೊಡ್ತೀರಾ? ಗೊಬ್ಬರ ಫಸ್ಟು ಯೂರಿಯಾ ಕೊಡ್ತೀವಿ, ಆಮೇಲೆ ನೆಕ್ಸ್ಟು 20-20 ಎನ್ ಪಿ ಕೆ ಇವೆಲ್ಲ ಕೊಡ್ತೀವಿ ಸರ್. ಕೀಟನಾಶಕ ಅಂತೇಳಿ ಅದು ಹುಳ ಸಾಯೋದಕ್ಕೆ, ಆಮೇಲೆ ಟಾನಿಕು ಗಿಡ ಬೆಳೆಯೋದಕ್ಕೆ ಅಂತೇಳಿ ಕೊಡ್ತಾರೆ ಸರ್. ಅದು ಮಿಕ್ಸ್ ಮಾಡಿ 3 ಇದು ಹುಳದ್ದು, ಆಮೇಲೆ ಇದು ಟಾನಿಕ್ಕು, ಆಮೇಲೆ ಇನ್ನೊಂದು ಥರದ್ದು ಗಿಡ ಬೆಳೆಯೋದಕ್ಕೆ ಅಂತೇಳಿ ಒಂದು 3 ಥರದ್ದು ಕೊಡ್ತಾರೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು 2 ಫ್ರೇ ಕೊಡ್ತೀವಿ ಸರ್. ಒಂದು ತಿಂಗಳಲ್ಲಿ 1 ಫ್ರೇ, ಮತ್ತೆ ಇನ್ನೊಂದು 1.5 ತಿಂಗಳಲ್ಲಿ 1 ಫ್ರೇ, 2 ಫ್ರೇ ಕೊಡ್ತೀವಿ ಇಲ್ಲೇ ಲೋಕಲಲ್ಲಿ. ಹೌದು ಸರ್, ಇದು ನಾವು ಕೃಷಿ ಮಾರ್ಕೆಟಲ್ಲಿ ನಮಗೆ ಸಿಗೋದಲ್ಲ, ಕೊಡಲ್ಲ ಅಲ್ಲಿ, ನಾವೆಲ್ಲ ಅಂಗಡಿಲೇ ತಗೊಂಡೋಗಿ ಮಾಡಿದ್ವಿ ಸರ್. ನೀರಿನ ನಿರ್ವಹಣೆಯಲ್ಲಿ ಯಾವ ಥರ ಮಾಡ್ತೀರಾ? ಅದಕ್ಕೆ ನೀರಿನ ನಿರ್ವಹಣೆ ಮಳೆಗಾಲದಲ್ಲಿ ಮಾಡ್ತೀವಿ, ಮುಂಗಾರಲ್ಲಿ. ಮಳೆ ಬಂದರೆ ಮಳೆಗೆ ಬರುತ್ತೆ, ಮಳೆ ಬರಲಿಲ್ಲ ಅಂದರೆ ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ಒಂದದ ನೀರು ಕಟ್ಟಿದರೆ ಅದು ಹೆಚ್ಚು ಕಡಿಮೆ ಒಂದು ತಿಂಗಳು ತಡೆಯುತ್ತೆ. ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಮಳೆ ಬಂತು ಅಂದರೆ ಅದು ಕಟಾವಿಗೆ ಬರುತ್ತೆ ಸರ್. 2-3 ಅದಕ್ಕೆ ಬೆಳೆನೇ ಬರುತ್ತೆ. ಕಳೆಗಳು ಬೀಳಲ್ಲ? ಕಳೆಗಳು ಕಳೆ ತೆಗಿಬೇಕು, 2 ಕಳೆ ತೆಗಿತೀವಿ ನಾವು, ಸಣ್ಣದ್ರಲ್ಲಿ ಒಂದು, ಮತ್ತೆ ಆಮೇಲೆ ದೊಡ್ಡ ಹಂತದಾಗ ಬಂದಾಗ 1 ಕಳೆ, 2 ಕಳೆನ ಕೇಳ್ತೀವಿ ಸರ್. ರೋಗದ ಬಗ್ಗೆ ಹೇಳೋದಾದ್ರೆ ರೋಗ, ಈಗ ರೋಗದ ಬಗ್ಗೆ ರೋಗನೇ ಜಾಸ್ತಿ ಸರ್. ಈಗೇನು ಕಳೆನಾಶಕ, ಈಗ ಗೌರ್ಮೆಂಟ್ ಗೊಬ್ಬರ ಅದು ಇದು ಚೆಲ್ಲಿ ಎಲ್ಲ ಭೂಮಿನೇ ಬೆಂಡಾಗಿದೆ, ಅದರಿಂದ ರೋಗಗಳು ಜಾಸ್ತಿ ಬರ್ತದವೆ, ಅದರಿಂದವ ಇಳುವರಿನೂ ಕಮ್ಮಿ ಆಗಿದೆ. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಈಗ ಈ ತಳಿ ಬಿಟ್ಟು ಇನ್ನೊಂದು ತಳಿ ತಗೊಳೋದು ಈ ತರ ಆಗಿದೆ. ಹಂಗಾಗಿ ಈಗ ಬೀಟ್ರೂಟ್ಗಳೇ ಚೆನ್ನಾಗಿ ಎಲ್ಲೂ ಬರ್ತಾ ಇಲ್ಲ ಸರ್, ಭೂಮಿ ಎಲ್ಲ ಹಾಳಾಗಿದೆ. ಭೂಮಿ ಕಳೆನಾಶಕ ಹೊಡೆಯೋದು ಹುಲ್ಲಾಗಿದೆ, ಈ ವರ್ಷ ಮಳೆ ಇಡ್ಕಂತಲ್ಲ ಹಂಗ ಕಳೆನ ಜಮೀನು ಅಚ್ಚುಕಟ್ಟು ಮಾಡಕ್ ಆಗ್ತಾ ಇಲ್ಲ, ಕಳೆನಾಶಕ ತಂದು ಹೊಡೆಯೋದು. ಅದ್ ನೋಡಿದ್ರೆ ಭೂಮಿ ಬೆಂಡಾಗಿ ಹುಟ್ಟತ್ತಾ ಇಲ್ಲ, ಬೀಜನೇ ಹುಟ್ಟತ್ತಾ ಇಲ್ಲ. ಆ ತರ ಒಂದು ಆಗಿ ಈಗ ಭೂಮಿ ಕೀಟನಾಶಕಗಳು ಜಾಸ್ತಿ ಆಗಿದಾವೆ, ಪೈರು ಚೆನ್ನಾಗಿ ಬರ್ತಾ ಇಲ್ಲ ಸರ್. ಅಂದ್ರೆ ಒಂದು ಬೀಟ್ರೂಟ್ ಎಷ್ಟು ಕೆಜಿ ಇದ್ರೆ ಒಳ್ಳೆ ಚೆನ್ನಾಗಿ ಅಂತೀರಿ? ಒಂದು ಬೀಟ್ರೂಟು ಒಂದು 1/2 ಕೆಜಿಯಿಂದ 300 ಗ್ರಾಮ್ ಬರುತ್ತೆ ಒಂದು ಗೆಡ್ಡೆ, 300-400 ಗ್ರಾಮ್ ಇದ್ರೂ ಪರವಾಗಿಲ್ಲ. ತೀರಾ ಓವರ್ ಸೈಜ್ ಬಂದರೆ 1/2 ಕೆಜಿ ಮೇಲೆ ಬಂದರೆ ಅದು ಸೈಜು ಜಾಸ್ತಿ ಆಗುತ್ತೆ, ಮಾರಾಟಕ್ಕೆ ಯೋಗ್ಯವಾಗಿರಲ್ಲ. 300-500 ಗ್ರಾಮ್ ಒಂದು ಬೀಟ್ರೂಟ್ ಬೆಳೆಯಬಹುದು. 1 ಕೆಜಿ ಬರುತ್ತೆ, ಅದು ನಮ್ಮಲ್ಲಿ ಓಡಲ್ಲ, ಅದು ಮಾರಾಟ ಮಾಡೋದಕ್ಕೆ ಆಗಲ್ಲ. ಅದರಿಂದ ಒಂದು ಅದನ್ನೇನು ಮಾಡ್ತಾರೆ, ಚಿಲ್ಕೆ ಮಾಡ್ಬೇಕಾರೆ ಕಳೆ ಕೀಳ್ಬೇಕಾರೆ, ಫಸ್ಟ್ನೇ ಕಳೆ ಕೀಳ್ಬೇಕಾರೆ ನಾವು ಅಂತರ ಮಾಡಿ ಕಳೆ ಕೀಳಿಸ್ಬಿಡ್ತೀವಿ, ದಪ್ಪ ಇದರಲ್ಲೂ ಅದನ್ನು ಕಿತ್ತುಬಿಟ್ಟು ಹೊರಗಡೆಗೆ ಹಾಕಿಸ್ತೀವಿ. ನಾವೇನು ದಾಯ ಬೇಕೋ ಅದು ದಾಯಕ್ಕೆ ಬಿಟ್ಕೊಂಡ್ವಿ ಸರ್. ಹಂಗಾಗಿ ಆ ನಾವೇನು ಬಿಟ್ಟಿರ್ತೀವಿ ಆ ಥರದಲ್ಲಿ ನಮಗೆ ಇಳುವರಿ ದಪ್ಪ ಸೈಜು ಬರುತ್ತೆ. ಅದರಿಂದ ನಾವು ಒಂದೇ ತರ ಮೀಡಿಯಂ ಅಲ್ಲಿ ಬಿಡ್ಕಂತೀವಿ. ದಾಯ ಎಷ್ಟು ಮಾಡ್ತೀರಾ? ದಾಯ ಅದು ಒಂದು ಒಂದು ಚೋಟಿಂದ ಮೂರಂಗ್ಲ ನಾಲ್ಕಂಗ್ಲ ಬಿಡ್ತೀವಿ ಸರ್. ಒಂದು ಸಸಿನ ಒಂದು ಚೋಟಿಂದ ನಾಲ್ಕಂಗ್ಲ ಮೂರಂಗ್ಲ ಸಸಿ ಒಂದು ಅಂತರದಿಂದ ಒಂದು ಅಂತರಕ್ಕೆ ಬಿಟ್ಟು ಎಲ್ಲ ನಾಟಿ ಮಾಡ್ದಂಗೆ ಬಿಟ್ಟಿರ್ತೀವಿ ಸರ್. ಕಟಾವು ಮಾಡಬೇಕು ಅನ್ನೋದು ಯಾವಾಗ ಹೇಗನ್ಸುತ್ತೆ ತಮಗೆ? ಯಾವ ಸಮಯದಲ್ಲಿ ಇದು ಈಗ ಪರಿಪೂರ್ಣವಾಗಿ ಬೀಟ್ರೂಟ್ ಬಂದಿದೆ ಅಂತ ಹಿಂಗೆ ಗೊತ್ತಾಗುತ್ತೆ ತಮಗೆ? ಸರ್, ಅದು ಗೆಡ್ಡೆ ದಪ್ಪ ಆಗುತ್ತೆ, ಇನ್ನು ಓವರ್ ಸೈಜ್ ಆಗುತ್ತೆ ಇದನ್ನು ಬಿಟ್ಟರೆ ಅಂತೇಳಿ ನಾವೇ ಮಾಡ್ತೀವಿ, ಒಂದು ಒಂದು ಹಂತದಲ್ಲಿ ಇದ್ದಾಗ ಆ ಎಲೆ ನೋಡ್ಕೊಂತೀವಿ. ಎಲೆ ನೋಡ್ಕೊಂಡು ಎಲೆ ಚೆನ್ನಾಗಿ ಇದ್ರೆ ಇನ್ನೊಂದು ಸ್ವಲ್ಪ ದಿವಸ ಬಿಡ್ತೀವಿ. ಎಲೆ ಅಡಿ ಎಲೆಗಳು ಹಣ್ಣಾಗಿ ಒಣಗ್ತಾ ಬಂದಾಗ ಅದನ್ನ ನಾವು ಕಟಾವಿಗೆ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ, ಅದನ್ನ ಕೇಳ್ತೀವಿ ಸರ್. ಎರಡೂವರೆ ತಿಂಗಳಿಂದ ಮೂರು ತಿಂಗಳಿಗೆ ಕಟಾವೇ. ಅದು ಜಾಸ್ತಿ ದಿವಸ ಬಿಟ್ಟಾಗ ಅದು ಕಲ್ಲರು ಫೇಡ್ ಆಗುತ್ತೆ, ಆ ಕಲ್ಲರ್ ಫೇಡ್ ಆಗೋದು ಬೇಡ ಅಂತೇಳಿ ನಾವೇ ಮಾಡ್ತೀವಿ, ಅದು ಚೆನ್ನಾಗಿದ್ದಂಗೆ ಕಿತ್ಬಿಡ್ತೀವಿ. ಆದ್ರೆ ಅದೇನು ಹಾಳಾಗಲ್ಲ, ಮನೇಲಿ ಇಟ್ಟು ರೇಟ್ ಬಂದಾಗ ಕೊಡಬಹುದು ನೀವು ಕಟಾವು ಮಾಡಿದಾಗ? ಹಂಗೇನಾಗಲ್ಲ, ಅದು ಜಮೀನಲ್ಲಿ ಇದ್ರೂ ಕಲ್ಲರ್ ಫೇಡ್ ಆಗುತ್ತೆ, ಆಮೇಲೆ ಇದು ಈ ಅಡಿಯಿಂದ ಕರಗತ್ತಾ ಬರುತ್ತೆ ಸರ್. ಅದು ಜಾಸ್ತಿ ಟೈಮ್ ಆದಷ್ಟು ಅಡಿಯಿಂದ ಕರಗ್ತಾ ಬರುತ್ತೆ, ಅದರಿಂದ ಅದು ಟೈಮಿಂಗ್ಸ್ ಏನಿದೆ ಆ ಟೈಮಲ್ಲಿ ಕಿತ್ತಾಕ್ಬೇಕು. ಅದು ಇಡೋ ಪದಾರ್ಥನ ಅಲ್ಲ, ಅದು ಕರಗುತ್ತೆ. ಕೆಲವರು ಸ್ಟೋರೇಜ್ ಮಾಡ್ತಾರೆ, ಅದು ತರಕಾರಿ ಎಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್. ಅದು ಹಂಗೆಲ್ಲ ಮಾಡೋಕ್ಕಾಗಲ್ಲ, ತರಕಾರಿ ಯಾವುದನ್ನೇ ಆ ಥರ ಇಡೋಕ್ಕಾಗಲ್ಲ. ಇಟ್ಟರೆ ಒಂದು ವಾರ ಇಡ್ಬೋದು, ಅದು ಮನೆ ತರಕಾರಿ ಮನೇಲಿ ತಂದು ಅದು ಹೆಚ್ಚೆತ್ವಾಗಿ ಜಾಸ್ತಿ ತಂದು ಇಟ್ಟು ಮಾರೋದಕ್ಕಾಗಲ್ಲ, ಬತ್ತುತ್ತೆ ಕರಗುತ್ತೆ. ಎಷ್ಟು ದಿನದ ಬೆಳೆ ಇದು? ಮೂರು ತಿಂಗಳು ಬೆಳೆ. ಆ ಮೂರು ತಿಂಗಳಲ್ಲಿ ಯಾವ್ಯಾವ ರೋಗಗಳು ಈ ಒಂದು ಬೀಟ್ರೂಟಿಗೆ ಬರುತ್ತವೆ ಸರ್? ಫಸ್ಟು ಎಲೆ ಎಲ್ಲ ತೂತ ಬೀಳುತ್ತೆ, ಅದಕ್ಕೆ ಫಸ್ಟಿಗೆ ಮಿರ್ಚಿ ಹೊಡೆಯೋದು ಅಂತ ಇರುತ್ತೆ ಹುಳ. ಭೂಮಿಲಿ ನಾವು ಹುಟ್ಟುತ್ತಾ ಇರ್ಬೇಕಾರೆ ಎರಡೇ ಎಳೆಯಲ್ಲೇ ಮೂರಲ್ಲೇ ಕೊಂಬಲಿರುತ್ತೆ, ಆವಾಗ ಏನಾಗುತ್ತೆ ಮಿರ್ಚಿ ಹೊಡೆಯುತ್ತೆ ಹುಳ ಭೂಮಿಲಿ. ಆವಾಗ ಏನು ಮಾಡ್ತೀವಿ, ಒಂದು ಸ್ಪ್ರೇ ಸಿಂಪಡಿಸ್ತೀವಿ, ಆವಾಗ ಏನು ಮಾಡುತ್ತೆ ಅದು ಉಳದಿಂದ ಬಚಾವಾಗಿ ಮೇಲೆ ಎರಡೆಲೆಲ್ಲಿದ್ದು ನಾಲ್ಕೆಲೆಗೆ ಬರುತ್ತೆ. ನಾಲ್ಕೆಲೆಗೆ ಬಂದಮೇಲೆ ಅದು ಎದರಲ್ಲ ಸರ್, ಅದು ಆ ಹುಳಕ್ಕೆ ಎದರಲ್ಲ. ಆಮೇಲೆ ಏನು ಮಾಡ್ತೀವಿ, ಪೌಡ್ರು ಒಂದು ಟಾನಿಕು ಉಳಿದ ಔಷಧಿ ಹಾಕ್ಕೊಂಡು ಒಂದು ಇಪ್ಪತ್ತು ದಿವಸಕ್ಕೆ ಅಲ್ಲ ಒಂದು ತಿಂಗಳಿಗೆ ಹೊಡಿತೀವಿ ಸರ್. ಒಂದು ತಿಂಗಳಿಗೆ ಹೊಡೆದಾಗ ಅದು ಫುಲ್ಲು ನೆಲನೆಲ್ಲ ಮುಚ್ಕೊಳುತ್ತೆ, ಅವಾಗ ಕಳೆ ಕೀಳಬೇಕಾಗುತ್ತೆ. ಕಳೆ ಕಿತ್ಬಿಟ್ಟು ಅಲ್ಲಿಗೆ ಒಂದು ಫ್ರೇ ಉಳಿದ ಫ್ರೇ ಹೊಡೆದು ಇದಾದಾಗ ಅದು ಎಲೆ ಚೆನ್ನಾಗಿ ಬಂದು ಭೂಮಿ ಎಲ್ಲ ಆಡ್ಕೊಳುತ್ತೆ ಸರ್. ಆಮೇಲೆ ಇನ್ನೊಂದು ಫ್ರೇ ಕೊಟ್ಟರೆ ಅದು ಗೆಡ್ಡೆ ಕಟಾವಿ ಬರುತ್ತೆ, ಎರಡು ಫ್ರೇ ಮೂರು ಫ್ರೇ ಒಳಗೆ ಅದು ಬರುತ್ತೆ. ಬರ್ತಕ್ಕಂಥದ್ದು ಒಂದೇ ರೋಗ? ಒಂದೇ ರೋಗ, ಅದು ಉಳಿದ ರೋಗ. ಎಲೆನೆಲ್ಲ ಚಿಕ್ಕಿ ಮಾಡುತ್ತೆ ಅದು, ಅದಕ್ಕೆ ಔಷಧಿ ಹೊಡ್ಕೊಂಡ್ರೆ ಸರ್. ಮುಂಜಾಗ್ರತೆ ಕ್ರಮವಾಗಿ ಏನು ಮಾಡಲ್ಲ ತಾವು? ಮುಂಜಾಗ್ರತೆ ಕ್ರಮವಾಗಿ ಏನು ಮಾಡಲ್ಲ ಸರ್, ಫಸ್ಟ್ ಭೂಮಿನೆಲ್ಲ ಹದ ಮಾಡ್ಕೊಂತೀವಿ. ಹದ ಮಾಡ್ಕೊಂಡು ಮಳೆ ವಾತಾವರಣ ನೋಡ್ಕೊಂಡು ಭೂಮಿಯೊಳಗೆ ಬೀಜನ ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ಮುಂಜಾಗ್ರತೆ ಕ್ರಮ ಏನಿಲ್ಲ, ಅದು ಬಂದ್ಮೇಲೆ ತಾವು ಹಾಕೋದೆ ಮೇಲೆ, ಅದು ನಮಗೆ ಗೊತ್ತಾಗಲ್ವಲ್ಲ, ಬಂದ್ಮೇಲೆ ನಾವು ಅದನ್ನ ನೋಡಿ ಸಿಂಪಡಣೆ ಮಾಡೋದು. ಮೆಣಸಿನ್ಕಾಯಿ ಕೂಡ ಬೆಳಿತೀನಿ ಅಂತ ಹೇಳಿದ್ರೆ ಯಾವ ಮೆಣಸಿನ್ಕಾಯಿ ಹಾಕಿದಿರಾ? ನಾವು ಈ ವರ್ಷ ಬಜ್ಜಿ ಮಾಡಿದ್ವಿ, ಬಜ್ಜಿ ಮಾಡಿದ್ವು, ಅದು ಒಳ್ಳೆ ಬೆಳೆ ಬಂತು, ಚೆನ್ನಾಗಿ ಇಳುವರಿನೂ ಬಂತು. ಆದ್ರೆ ಮಳೆ ಬಂದು ಒಳ್ಳೆ ಕಟಾವು ಮಾಡ್ತಾ ಇದೀವಿ, ಆ ಟೈಮಲ್ಲಿ ಮಳೆ ಬಂದು ಎಲ್ಲ ಬೆಳೆ ಇಳಿದೋಯ್ತು ಸರ್. ಭೂಮಿಗೆ ಹೆವಿ ಮಳೆ ಬಂತಲ್ಲ, ಆ ಮಳೆಗೆ ಗಿಡಗಳು ಬೇರು ತಂತ್ರ ಬೇರು ಅದು ನಿಲ್ಲಿಲ್ಲ, ಆ ಮಳೆಗೆ ಎಲ್ಲ ನಮ್ಮ ಫಸಲನೇ ಹೋಯ್ತು. ನೀರ್ ನಿಂತು ಹೆವಿ ಮಳೆ ಆಯ್ತು, ಅದು ತಡೆಯೋ ಅಂತ ಪೈರಲ್ಲ. ಅಂದ್ರೆ ಒಳ್ಳೆ ಬೆಳೆನೂ ಬಂದಿತ್ತು, ಚೆನ್ನಾಗಿ ಇಳುವರಿನೂ ಚೆನ್ನಾಗಿತ್ತು, ರೇಟು ಇತ್ತು. ಆದ್ರೆ ನಮ್ಮ ಕೈಗೆ ಬರಬತ್ತಿಗೆ ಫಸಲು ಮಳೆ ಬಂದು ಹಾಳಾಯ್ತು. ಎಷ್ಟು ಹಾಕಿದ್ರಿ? ನಾವೊಂದು ಅರ್ಧ ಎಕರೆಗೆ ಹಾಕಿದ್ವಿ, ಒಂದು 30,000 ರೂಪಾಯಿ ಖರ್ಚು ಮಾಡಿದ್ದು ಸರ್. ಒಂದು 50,000 ರೂಪಾಯಿ ಆಯ್ತು ಅಷ್ಟೇ, ಅದು ಇನ್ನೂ 30 ಅಲ್ಲ 50 ಅಲ್ಲ ಒಂದು 80,000 ರೂಪಾಯಿ ದುಡ್ಡಾಗೋದು, ಮಳೆ ಬಂದು ಹೋಯ್ತು. ಎಷ್ಟು ಸಸಿ ಹಾಕಿದ್ರಿ? ನಾವು 4,000 ಸಸಿ ನೆಟ್ಟಿದ್ವಿ. 4,000 ಸಸಿಗೆ ಒಂದು ಸಸಿಗೆ 2 ರೂಪಾಯಿ ಹಂಗೆ 4,000 8,000 ರೂಪಾಯಿ. ಮತ್ತೆ ನಾಟಿ ಮಾಡಿದ್ದು ಔಷಧಿ ಗೊಬ್ಬರ ಅಂತೇಳಿ ಒಂದು 20,000 ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಅಂದ್ರೆ ಸಸಿನ ಫಾರಮಿಗೆ ಕೊಟ್ಟಿದ್ರ? ಫಾರಮಿಗೆ ಕೊಟ್ಟಿದ್ವಿ, ಫಾರಮ್ ನರ್ಸರಿ. ಈಗೆಲ್ಲ ನಾವು ಯಾವುದೇ ಸಸಿ ತರದಾರು ನರ್ಸರಿನೇ, ನರ್ಸರಿಲಿ ಸಸಿ ತಗೊಬಂದು ಮಾಡಿ ನೋಡ್ತೀವಿ, ನಾಟಿ ಮಾಡ್ತೀವಿ. ನಾಟಿ ಮಾಡಿ ಅದನ್ನ ಒಂದು ವಾರ 15 ದಿವಸ ಅದು ಭೂಮಿಗೆ ಇದು ತಗೊಳೋ ತನಕ ಬಿಟ್ಟು ಆಮೇಲೆ ಅದನ್ನ ಕಳೆ ತೆಗಿಯೋದನ್ನ ಮಾಡಿಬಿಟ್ಟು ಕಳೆ ತೆಗ್ದು ಆಮೇಲೆ ಔಷಧಿ ಹೊಡೆಯೋದು. ಆಮೇಲೆ ಅದು ಒಂದು ಸ್ವಲ್ಪ ಗೂಗು ಗಿಡದಂಗೆ ಆದಮೇಲೆ ಅದಕ್ಕೆ ಮಣ್ಣು ಹೊಡಿತೀವಿ. ಮಣ್ಣು ಹೊಡೆದು ಮಳೆ ಅದಕ್ಕೆ ಬರುತ್ತೆ ಸರ್. ಮಳೆ ಅದಕ್ಕೆ ಬಂದಮೇಲೆ ಅದಕ್ಕೆ ಔಷಧಿ ಹೊಡೆಯೋದು,